ಸಿದ್ದರಾಮಣ್ಣನಿಗೆ ಕಮರಿ ಕೊಲ್ಲದೆ ಸಿದ್ದರಾಮಣ್ಣನಿಗೆ ಎತ್ತಿ ಹಿಡಿದ ಶಿವಬ ಶಿವಬ ಶಿವಬ ಶಿವಬ ಶರಣರ ಕಾಯ್ವನೆ ಬಿವ ಶರಣರ ಕಾಯ್ವನೆ ಶರಣರ ಕಾಯ್ವನೆ ಶರಣರ ಕಾಯ್ವನೆ ಬಿ ಮಲ್ಲೇಶ ಮಲ್ಲಿಕಾರ್ಜುನ ನನ್ನಯ್ಯ ಚಡಕವಾಯಿತು ಲಿಂಗ ಪೂಜೆ ಆಯಿತು ಆದರೂ ಆದರೂ ನನ್ನ ಸ್ವಾಮಿ ಇನ್ನೂ ಬರಲೇ ಇಲ್ಲವಲ್ಲ ಆ ಸ್ವಾಮಿಗೆ ಎಡೆ ಮಾಡದ ಹೊರತು ಆ ಸ್ವಾಮಿಗೆ ಎಡೆ ಮಾಡದ ಹೊರತು ನಾನು ಎಂತೂ ಊಟ ಮಾಡಲಿ ಮಾಡುವುದೇ ಇಲ್ಲ ಇಲ್ಲ ನನ್ನ ಮಲ್ಲಿಕಾರ್ಜುನ ಸ್ವಾಮಿಯು ಎಲ್ಲಿಗೆ ಹೋಗಿರಬಹುದು ಏಕೆ ಇನ್ನೂ ಬರಲೇ ಇಲ್ಲವಲ್ಲ ನನ್ನ ಸ್ವಾಮಿಯು ಎಲ್ಲಿಗೆ ಹೋಗಿರಬಹುದು ಅಯ್ಯೋ ಮಲ್ಲಾಂಬೆ ಸಹಿಸಿರು ಸಹಿಸಿರು ಶರೀರವಲ್ಲವೂ ನೋವು ತಾಯಿ ಭಿಕ್ಷಕ್ಕಾಗಿ ಹೋಗಿದಾಗೆ ನಿನ್ನ ಮನೆಯವರು ನನಗೆ ಸಾಕಷ್ಟು ಬೈದು ಬಡಿದು ಕಳಿಸಿರಮ್ಮ ತಾಯಿ ಕಳಿಸಿರಮ್ಮ ಏನಾಯ್ತು ಸ್ವಾಮಿ ಏನಾಯ್ತು ಏನು ಹೇಳಲಮ್ಮ ಈ ಕಾಡು ಅಡವಿಯಲ್ಲಿ ನಿಮ್ಮನ್ನು ಯಾರಾದರೂ ಬಡಿದರೆ ತಾಯಿ ಈ ಅಡವಿಯಲ್ಲಿ ನನ್ನಾರು ಬಡಿಬೇಕು ಅವರೇ ನಿನ್ನ ಅತ್ತೆ ನೆಗೆಬೆಂಡರು ಈ ಪರಿ ಬಡಿದು ನನ್ನ ಮೈಯೆಲ್ಲ ಗಾಯ ಮಾಡಿಬಿಟ್ಟರಮ್ಮ ತಾಯಿ ಗಾಯ ಮಾಡಿಬಿಟ್ಟರು ಅದಕ್ಕೆ ಈ ಪರಿ ಬಡಿದು ನಿಮ್ಮನ್ನು ಕಾಡಿದರೆ ಏನು ಹೇಳಲಿಮ್ಮ ಹಸಿವೆ ಬಲು ಕೆಟ್ಟದ್ದು ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರೆಡ್ಡಿ ಮನೆಗೆ ಕಜ್ಜಾಯ ಭಿಕ್ಷಕ್ಕೆಂದು ಹೋದೆ ಕಜ್ಜಾಯ ನೀಡುವ ಮೊದಲು ನನ್ನ ಮೈಯೆಲ್ಲ ಹಣ್ಣು ಹಣ್ಣು ಆಗುವಂತೆ ನನ್ನನ್ನೇ ಜಜ್ಜಿ ಕಳಿಸಿದ್ರಮ್ಮ ತಾಯಿ ಜಜ್ಜಿ ಕಳಿಸಿದ್ರು ಶಿವ ಶಿವ ಮಲ್ಲೇಶ ಮಲ್ಲಿಕಾರ್ಜುನ ಈ ಬಡದಾಶಿವು ಈ ಬಡದಾಶಿವು ಹಳಸಿ ನಾರುವ ಅಂಬಲಿ ತಂಗಳ ರೊಟ್ಟಿ ನೀಡಿದಳೆಂದು ಯಾಚನೆಗೆ ಹೋಗಿ ಘಾಸಿಯಾಗಿ ಬಂದೇನಪ್ಪ ನನ್ನಪ್ಪ ನನ್ನ ಅತ್ತೆ ಎಣ್ಣೆಗೆ ನೆರವು ತೆಲಿಗೆ ಹಚ್ಚಿಕೊಳ್ಳಲು ಕೊಟ್ಟ ಆಕಳ ತುಪ್ಪವಿದೆ ಅದನ್ನು ನಿಮ್ಮ ಮೈಗೆ ಲೇಪನ ಮಾಡಿ ನಿಮ್ಮ ಪಾದ ಸೇವೆಯನ್ನು ಮಾಡುವೆನಪ್ಪ ಅಂದರೆ ನಿಮ್ಮ ಮೈ ನುಗ್ಗಾದರೂ ಸ್ವಲ್ಪ ಕಡಿಮೆ ಆಗುದು ಸ್ವಾಮಿ ಆಹಾಹಾಹಾ ಈ ತಾಯಿ ಹಸ್ತಸ್ಪರ್ಶದಿಂದ ನನ್ನ ಬೇನೆ ಎಲ್ಲವೂ ನಿವಾರಣವಾಯಿತು ಆದರೂ ಅಮ್ಮ ಆ ಪಾಪಿಗಳೇ ಎಷ್ಟು ಅಹಂಕಾರ ತಾಯಿ ಪರ ಪೀಡಿಯು ನರಕ ಸಾಧನೆ ಎಂಬ ಸಾಧೋಕ್ತ ಕಡೆಗೆ ಅವರ ಗಮನವೇ ಇಲ್ಲವಲ್ಲ ಭವಿತವ್ಯದಲ್ಲಿ ಇದ್ದದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈಗ ಅವರಿಗೆ ಕಡಗಾಲವೂ ಸಮೀಪಿಸಿತು ಬೇಡಪ್ಪ ಬೇಡ ಬೇಡ ತಂದೆ ಅವರ ಮಾಡಿದ ತಪ್ಪಿಗೆ ನನಗೆ ಶಾಸನ ಕೊಡುತ್ತಂದೆ ಅಪರಾಧಿಯನ್ನು ಬಿಟ್ಟು ನಿರಪರಾಧಿಯಾದ ನಿನ್ನನ್ನು ದಂಡಿಸುವುದು ಯಾವ ನ್ಯಾಯವಮ್ಮ ಆದರೂ ದೇವ ಆದರೂ ದೇವ ಅವರು ಮಾಡಿದ ಅಪರಾಧಕ್ಕಾಗಿ ನಾನು ಕ್ಷಮೆ ಕೇಳುವೆನಪ್ಪ ನಾನು ಕ್ಷಮೆ ಕೇಳುವೆನು ನೀನು ದಯಾಗುಣ ಬರೆತಿರಲವೇ ಲೋಕಹಿತಕ್ಕಾಗಿ ಈ ಲೋಕಹಿತಕ್ಕಾಗಿ ವಿಷವನ್ನು ಕುಡಿದು ವಿಷದರೆ ನಂಬ ಬಿರುದವನ್ನು ಪಡೆಯಲಿಲ್ಲವೆ ನೀನು ವಿಷಪುರಿತ ಹಾವನ್ನು ಕೊರಳಲ್ಲಿ ಸುತ್ತಿಕೊಂಡದರಿಂದ ಅವು ವಿಷರಹಿತವಾಗಿ ಅವು ವಿಷರಹಿತವಾಗಿ ಸಾಧುಗಳಾಗಲಿಲ್ಲವೆ ಅದರಂತೆ ಅಜ್ಞಾನಿಗಳನ್ನು ಶಿಕ್ಷಿಸದೆ ಅವರನ್ನು ಕೃಪಾದೃಷ್ಟಿಯಿಂದ ನೋಡು ಅವರು ಸಾಧುಗಳಾಗಿ ನಿನ್ನ ಪಾದಶ್ಯವನ್ನು ಮಾಡುವರು ಸ್ವಾಮಿ ಆಹಾಹಾಹಾ ಇವಳಂತ ಶಾಂತಮೂರ್ತಿಯು ಇವಳನ್ನು ಪರಿಪರಿಯಿಂದ ಪೀಡಿಸಿ ಕಾಡಿಗಟ್ಟಿದರು

ಕಪ್ಪನೆ ಮುತ್ತುಗಳು, ಕಪ್ಪನೆ ಮುತ್ತುಗಳು, ಈ ಸಜ್ಜೆಯ ಕಾಡುಗಳು, ಈ ಸಜ್ಜೆಯ ಕಾಡುಗಳು. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಕಂದು ಚುಕ್ಕೆಯೊಂದು ಸಾಮಾನ್ಯ ರೋಗವು, ಎಲೆಗಳ ಮೇಲೆ ಕಂದು ಚುಕ್ಕೆ ಕಾಣುವವು, ಬೀಜೋಪಚಾರವಿದಕ್ಕೆ ಮುಖ್ಯ ಅಂಶವು, ಮ್ಯಾಂಗೋಜಬ್ ಸಿಂಪರಣೆ ಕೂಡ ಇದಕ್ಕೆ ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ. ಕಂದು ಚುಕ್ಕೆಯೊಂದು ಸಾಮಾನ್ಯ ರೋಗವು ಎಲೆಗಳ ಮೇಲೆ ಕಂದು ಚುಕ್ಕೆ ಕಾಣುವವು. ಬೀಜೋಪಚಾರ ಇದಕ್ಕೆ ಮುಖ್ಯ ಅಂಶವು ಮ್ಯಾಕೋಜಪ್ಸಿಂ ಪರಣೆ ಕೂಡ ಇದಕ್ಕೆ ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ಇದಾಗಿತ್ತು ಕಂದು ಚುಕ್ಕೆಯೊಂದು ಸಾಮಾನ್ಯ ರೋಗವು ಎಲೆಗಳ ಮೇಲೆ ಕಂದು ಚುಕ್ಕೆ ಕಾಣುವವು. ಬೀಜೋಪಚಾರವಿದಕ್ಕೆ ಮುಖ್ಯ ಅಂಶವು ಮ್ಯಾಕೋಜಪ್ಸಿಂ ಪರಣೆ ಕೂಡ ಇದಕ್ಕೆ ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು. ಕಂದು ಚುಕ್ಕೆಯೊಂದು ಸಾಮಾನ್ಯ ರೋಗವು ಎಲೆಗಳ ಮೇಲೆ ಕಂದು ಚುಕ್ಕೆ ಕಾಣುವವು. ಬೀಜೋಪಚಾರವಿದಕ್ಕೆ ಮುಖ್ಯ ಅಂಶವು ಮ್ಯಾಕೋಜಪ್ಸಿಂ ಪರಣೆ ಕೂಡ ಇದಕ್ಕೆ ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು.